ಧನವ ಕೊಡು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಮ್ಮ ಯವ ಬೇಡು ಹುಡುಗ ನೀನು. ಆತ್ಮೀಯ ಕೇಳುಗರೆ, ಯಕ್ಷಗಾನ ವಿಶೇಷವಾಗಿ ಬಡಗುತಿಟ್ಟಿನ ಯಕ್ಷಗಾನದ ಪದವನ್ನ ನೀವೀಗಾಗಲೇ ಕೇಳಿದಿರಿ. ಇದರ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಗಣೇಶ ಶಾಂತರಾಮಯ್ಯಾಜಿಯವರಿದ್ದಾರೆ. ಇವರು ಹೊನ್ನಾವರ ಸಮೀಪದ ಮೇಲಿನ ಇಡಗುಂಜಿ ಗ್ರಾಮದವರು, ಮಾವಿನಕೇರಿಯವರು. ಮೂಲತಃ ಕೃಷಿಕರು, ಜೊತೆಗೆ ಜಾನುವಾರುಗಳಲ್ಲಿ ಕೃತಕ ಗರ್ಭಧಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಹಾಗೆ ಹವ್ಯಾಸವಾಗಿ ಯಕ್ಷಗಾನವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ. ಹೇಳಿ, ಯಕ್ಷಗಾನದಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು, ಇದರಲ್ಲಿ ಯಾವ ರೀತಿ ನೀವು ತೊಡಗಿಸಿಕೊಂಡಿದ್ದೀರಿ? ಯಕ್ಷಗಾನ ಹೇಳುವಂಥದ್ದು ನಮ್ಮ ಕುಟುಂಬದಿಂದ ಬಂದಿದ್ದು. ನಮ್ಮ ಅಜ್ಜನವರು ಆಗಿನ ಕಾಲದಲ್ಲಿ ಹೆಸರುವಾಸಿ ಭಾಗವತರು, ವೆಂಕಟರಮಣಿಯಾಜಿ ಭಾಗವತ ಅಂತ, ಈಗಿನ ಕೆರೆಮನೆ ಕೇಂದ್ರದ ಸಂಸ್ಥಾಪಕರಲ್ಲಿ ಒಬ್ಬರಾದವರದು. ಆದರೆ ನಮಗೆ ಅವರನ್ನು ನೋಡುವಂಥ ಭಾಗ್ಯ ಸಿಗಲಿಲ್ಲ. ಆಮೇಲೆ ನಮ್ಮ ಬದುಕಿನ ಸಲುವಾಗಿ ನಮ್ಮ ದಾರಿ ಬೇರೆ ಆದರೂ, ನಂತರದಲ್ಲಿ ಅದೇ ಗುಣವಂತ ಕೇಂದ್ರದಲ್ಲೇ ನಾನು ತಾಳಾಭ್ಯಾಸವನ್ನು ಮಾಡಿ, ಆಮೇಲೆ ನನ್ನ ಗುರುಗಳ ಹೆಸರು ಹೇಳ್ತಾ ಹೋದ್ರೆ ಒಂದು ದಿವಸನೇ ಹೇಳ್ಬೋದು, ಅಷ್ಟು ಜನ ಗುರುಗಳಿದ್ದಾರೆ. ಅಂದರೆ ಒಂದು ಅಕ್ಷರ ಕಲ್ತರೂ ಅವ್ರ ಗುರು ಜಾಗದಲ್ಲಿ ನಾನು ನೋಡ್ತಾ ಇದ್ದೇನೆ. ಆಮೇಲೆ ಈಗ ಹವ್ಯಾಸವಾಗಿಯೂ ಒಂದು ಪ್ರಮಾಣದಲ್ಲಿ ವೃತ್ತಿಪರನಾಗಿಯೂ ಭಾಗವತ್ನ ಕೆಲಸ ಮಾಡ್ತಾ ಇದ್ದೇನೆ. ಈಗ ಬದಲಾದಂತಹ ಒಂದು ಸನ್ನಿವೇಶ ಅಥವಾ ಘಟ್ಟದಲ್ಲಿ ಕಾಲಮಿತಿ ಯಕ್ಷಗಾನ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ, ಜನರು ಕೂಡ ಅದನ್ನು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಏನು ಭಾಗವತರಾಗಿ, ಹವ್ಯಾಸಿ ಭಾಗವತರಾಗಿ? ಕಾಲಮಿತಿ ಎನ್ನುವುದು ಈಗಿನ ಪರಿಸ್ಥಿತಿಗೆ ತಕ್ಕಾಗಿ ಸರಿ ಇದೆ ಅಂತ ಹೇಳಬೇಕು. ಯಾಕಂದ್ರೆ ಬೆಳಗ್ಗೆ ತನಕ ಯಕ್ಷಗಾನವನ್ನು ಮಾಡಿದ್ರೆ ನೋಡುವಂತ ಸಹನೆಯಿಂದ ನೋಡುವಂತ ಕಲಾ ಪ್ರೇಕ್ಷಕರು ಇಲ್ಲ. ಮೊದಲನೇದಾಗಿ ಯಾಕಿಲ್ಲ ಅಂತ ವಿಚಾರ ಮಾಡಿದಾಗ ಈಗಿನ ಪರಿಸ್ಥಿತಿ ಆಗಿದೆ. ಈಗೆಲ್ಲ ಆಧುನೀಕರಣ ಆದ್ಮೇಲೆ ಬೆಳಿಗ್ಗೆ 8 ಗಂಟೆಗೆ ಅವನಿಗೆ ಕೆಲಸಕ್ಕೆ ಹೋಗ್ಬೇಕು, ಬೆಳಿಗ್ಗೆ 7 ಗಂಟೆ ತನಕ ಆ ಯಕ್ಷಗಾನವನ್ನು ನೋಡಿದ್ರೆ ಅವನು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವಾಗ ಒಂದು 12 ಗಂಟೆ 1 ಗಂಟೆ ತನಕ ಆದ್ರೂ ಖುಷಿಯಿಂದ ನೋಡ್ತಾನೆ ಅವನು, ಜನ ಬರ್ತಾರೆ. ಆದ್ರೆ ಪೂರ್ಣಕಾಲಿಕ ಯಕ್ಷಗಾನ ಕಲಾವಿದರು ಹೇಗೆ ಆಗುವುದಿಲ್ವೋ ಹಾಗೆ ಪೂರ್ಣಕಾಲಿಕ ಪ್ರೇಕ್ಷಕರು ಕೂಡ ಆಗುವುದಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಆ ರೀತಿಯಲ್ಲಿ ನಡೀತಾ ಉಂಟು. ಈಗ ಒಬ್ಬ ಭಾಗವತನಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಏನೇನು, ಏನು ಇರಬೇಕು ಅವನಲ್ಲಿ ಭಾಗವತಿಕೆ ಮಾಡಬೇಕಿದ್ರೆ? ಭಾಗವತನಿಗೆ ಆಗಬೇಕಾದ್ರೆ ಮೊದಲನೇದಾಗಿ ಇರಬೇಕು ಅಂತ ಕಥೆಯ ಪರಿಜ್ಞಾನ ಬೇಕು. ಮೊದಲನೇದು ಎರಡು ಸತತ ಅಧ್ಯಯನದಿಂದ ಬರ್ತದೆ. ಇನ್ನೊಂದು ಶ್ರುತಿ ಜ್ಞಾನ, ನಂತರ ರಾಗದ ಬಗ್ಗೆ ಕೆಲವು ಈಗಿನ ಇದರಲ್ಲಿ ರಾಗದ ಬಗ್ಗೆ ಅನುಭವ ಬೇಕು. ಮೊದಲಾದ್ರೆ ಆಗಲ್ಲ, ಮೊಟ್ಟು ಅಂತ ಇತ್ತು, ಆ ಮೊಟ್ಟಿನಲ್ಲಿ ಹೇಳಿದ್ರೆ ಅದು ಯಕ್ಷಗಾನ ಭಾಗ ಆ ಮೊಟ್ಟಿನಲ್ಲೇ ಇರ್ತಿತ್ತು. ಅದಕ್ಕೆ ಒಂದು ರಾಗ ಇರ್ತಿತ್ತು, ಅದು ಶುದ್ಧತೆ ಇದೆಯೋ ರಾಗ ಈಗಿನ ಶಾಸ್ತ್ರೀಯತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೂ ಒಂದು ರಾಗ ಇರ್ತಿತ್ತು ಅದಕ್ಕೆ. ಈಗ ಎರಡನೇದಾಗಿ ಅವನಿಗೆ ಈ ಕಲಾವಿದನನ್ನು ಒಟ್ಟುಗೂಡಿಸಿ ಅವರ ಮನಸ್ಥಿತಿಯನ್ನು ಅರಿಯಿತು, ಅವರಿಗೆ ಹೊಂದಿಕೊಂಡು ಹೋಗುವಂತಹ ಭಾವನೆ ಭಾಗವತನಿಗೆ ಬೇಕು. ಒಬ್ಬ ಭಾಗವತನಿಗೆ ಸಾಕಷ್ಟು ಜವಾಬ್ದಾರಿಗಳಿವೆ ಅಂತ ಕೇಳಿದ್ವಿ. ವಿಶೇಷವಾಗಿ ಯಕ್ಷಗಾನ ತಾಳಮದ್ದಳೆ ಆಗ್ಬೋದು ಅಥವಾ ಯಕ್ಷಗಾನ ಆಗ್ಬೋದು, ಇಡೀ ರಂಗದ ಒಂದು ನಿರ್ವಹಣೆ ಮಾಡುವಂತವರು ಭಾಗವತರ ಕೈಯಲ್ಲಿದೆ ಅಂತ ಹೇಳಿ, ಈ ಮಾತು ಎಷ್ಟು ಮಟ್ಟಿಗೆ ನಿಜ? ಈ ಮೊದಲಿತ್ತು ನಿಜ. ಕಾರಣ ಏನು ಕೇಳಿದ್ರೆ, ಭಾಗವತನಾದವನು ಅಷ್ಟರಲ್ಲೂ ಅಂದ್ರೆ ಪೂರ್ತಿಯಾಗಿ ಪರಿಪೂರ್ಣತೆಯನ್ನು ಹೊಂದಿದ್ದ. ಈಗ ಉದಾಹರಣೆಗೆ ನಾನೇ ಈಗ ನನ್ನಲ್ಲಿ ಹುಡುಕಿದ್ರೆ ಭಾಗವತಿಕೆಯಲ್ಲಿ ಎಷ್ಟೋ ಗೊತ್ತಿಲ್ಲದ ವಿಷಯ ಇದೆ ನನ್ನಲ್ಲಿ, ನಾನು ಪರಿಪೂರ್ಣ ಅಲ್ಲ. ಆವಾಗ ಏನಾಗ್ತದೆ ಕೇಳಿದ್ರೆ, ಮುಂದಿನ ಕಲಾವಿದ ಒಂದು ಚೂರು ತಪ್ಪಿದ್ರೂ ನಾನು ಹೊಂದ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ನಂದು ತಪ್ಪಿದೆ ಅಲ್ಲಿ. ಈ ಪರಿಸ್ಥಿತಿ ಈಗಿನ ಕಲಾವಿದರಲ್ಲಿ ಬಂದಿದೆ. ಈಗೆಲ್ಲೋ ಬೆಳವಣಿಕೆಯಲ್ಲಿ 100ಕ್ಕೆ 100 ಪರಿಪೂರ್ಣತೆ ಇದ್ದವರು ರಂಗದಲ್ಲಿದ್ದಾರೆ, ಬಿಟ್ಟರೆ ಉಳಿದವರು ಇಲ್ಲ. ಇನ್ನೊಂದು ತೊಂದರೆ ಏನಾಗಿದೆ ಕೇಳಿದ್ರೆ, ಅದನ್ನು ವೃತ್ತಿಯಾಗಿ ತಗೊಂಡ್ರು. ವೃತ್ತಿಯಾಗಿ ತಗೊಂಡಾಗ ಕಲಾ ಪ್ರೇಕ್ಷಕನ ಏನು ಬೆಳ್ತಾನೋ ಅದನ್ನು ನಾನು ಕೊಡ್ತೇನೆ, ಯಾಕಂದ್ರೆ ಅವನು ನನ್ನ ಕರೀತಾನೆ, ನನಗೆ ದುಡ್ಡು ಕೊಡ್ತಾನೆ. ಈಗ ಕೆಲವೊಂದು ಸತಿ ಆಗಿದ್ದುಂಟು. ಈಗ ನಮ್ದೆಲ್ಲ ಸೇವೆ ಅಂತ ಇದೆ. ಈಗ ಎಷ್ಟೋ ಇಲ್ಲಿ ತಾಳಮದ್ಲಿ ಆದಾಗ ದೇವಸ್ಥಾನಗಳಲ್ಲಾದಾಗ 1 ರೂಪಾಯಿ ನಾವು ನಿರೀಕ್ಷೆ ಮಾಡುವುದಿಲ್ಲ. ಪ್ರೀತಿಯಿಂದ ಕೊಟ್ಟರೆ, ಪೆಟ್ರೋಲ್ ಖರ್ಚು ಅಂತ ಕೊಟ್ಟರೆ ತಗೊಬಂದಿದ್ದಿದ್ದೆ ಬಿಟ್ಟರೆ ಇಂತಿಷ್ಟೇ ಕೊಡಬೇಕು ಅಂತಿಲ್ಲ. ಫ್ರೀ ಮಾಡಿದ್ದೆ ಹೆಚ್ಚಿಗೆ ಇದೆ ಕೆಲವೊಂದು, ಅದು ನಮಗೇನೋ ಮನಸ್ಸಿಗೆ ಸಮಾಧಾನ ಇದೆ. ನಾವು ಬೇರೆ ರೀತಿಯಲ್ಲಿ ಚಟ ಮಾಡಿ ಖರ್ಚು ಮಾಡದೇ ಇರುವುದನ್ನು ಇದಕ್ಕೆ ಪೆಟ್ರೋಲ್ ಸುಟ್ಟು ಖರ್ಚು ಮಾಡ್ತಾ ಇದ್ದೇವೆ. ಯಕ್ಷಗಾನ ಭಾಗವತಿಕೆ ಶಾಸ್ತ್ರೀಯವಾಗಿ ಕಲಿಬೇಕಿದ್ರೆ ಎಷ್ಟು ಅವಧಿ, ಕನಿಷ್ಠ ಆದರೂ ಎಷ್ಟು ಅವಧಿಯ ಒಂದು ಪರಿಶ್ರಮ ಬೇಕಾಗ್ತದೆ? ನನ್ನ ಸ್ವಂತ ಅನುಭವದಲ್ಲಿ ಹೇಳಬೇಕಾದ್ರೆ ಅದು ಪೂರ್ತಿ ಮುಗಿಯುವುದೇ ಇಲ್ಲ. ಆದರೆ ಕನಿಷ್ಠ ಅಂದ್ರೂ 3 ವರ್ಷ ಅಂತೂ ಬೇಕು. ಮೊದಲನೇ ತಾಳ, ರಾಗ, ಆಮೇಲೆ ಕಥಾಜ್ಞಾನ, ಅದಷ್ಟು ಮಾಡಿದ್ರೆ 3 ವರ್ಷ ಬೇಕೇ. ಆದರೆ ಅದು ಎಷ್ಟರ ಮಟ್ಟಿಗೆ ಯಾರು ಮಾಡ್ತಿದ್ದಾರೆ ಇಲ್ಲವೋ ಗೊತ್ತಿಲ್ಲ. ಆಮೇಲೀಗ ರಂಗಸ್ಥಳದಲ್ಲಿ ನಿರ್ವಹಣೆ ಮಾಡುವಂತವರು ಯಕ್ಷಗಾನ ವೇಷಧಾರಿಗಳು ಅಥವಾ ಕಲಾವಿದರು, ಅವರ ಮತ್ತು ಭಾಗವತಿಕೆಯ ನಡುವಿನ ಒಂದು ಸಂಬಂಧ ಹೇಗಿರಬೇಕು ಅಂತ? ಅದು ಆತ್ಮೀಯತೆನೇ ಬೇಕು. ಗೆಳೆತನದ ಸಂಬಂಧ ಬೇಕು ಅಂತ ಹೇಳ್ತೇನೆ. ಗುರು ಶಿಷ್ಯ ಅಥವಾ ಈಗ ನಾನು ಭಾಗವತ ಮೊದಲನೇ ವೇಷಧಾರಿ ಅವನು ಕೆಳಗನು, ಆ ಭಾವನೆ ಇರಬಾರ್ದು. ಗೆಳೆತನದಂತ ಒಂದು ಭಾವನೆ ಇದ್ರೆ ಆ ಯಕ್ಷಗಾನ ಚೆನ್ನಾಗಾಗ್ತದೆ. ಒಂದು ತಪ್ಪು ಕಲಾವಿದನಿಂದಾಗ್ಲಿ, ಒಂದು ತಪ್ಪು ಭಾಗವತನಿಂದಾದ್ರೂ ಜನಗಳಿಗೆ ಗೊತ್ತಾಗುದಿಲ್ಲ, ಕತೆ ಚೆನ್ನಾಗಿ ಹೋಗ್ತಿರ್ತದೆ. ಅದೇ ನಾವು ಮೇಲು ನಾನು ಕೆಳಗೆ ಹೇಳುವಂತ ಒಂದು ಪ್ರೆಸ್ಟೀಜ್ ಅಂತ ಹೇಳ್ತಾರೆ, ಅದು ಅದಕ್ಕೆ ಹೋದ್ರೆ ಕತೆ ಹಾಳಾಗ್ತದೆ. ಯಕ್ಷಗಾನ ನೋಡುವವರಿಗೆ ತೊಂದರೆ ಆಗ್ತದೆ, ರಸ ಸಿಗುವುದಿಲ್ಲ. ಯಕ್ಷಗಾನ ಭಾಗವತರಾಗಿ ನೀವು ಪ್ರೇಕ್ಷಕರಿಂದ ಏನನ್ನ ನಿರೀಕ್ಷಿಸ್ತೀರಿ? ಪ್ರೇಕ್ಷಕರು ಸಂತೋಷಗೊಳ್ಬೇಕು. ನಾವು ಹೇಳಿದ್ದು ನೀವು ಉದಾಹರಣೆ, ನಾನು ಪದ್ಯ ಹೇಳಿದ್ದು ವೈಯಕ್ತಿಕವಾಗಲ್ಲ, ಅದು ಯಕ್ಷಗಾನ ಅಂದ್ರೆ ಭಾಗವತಿಗೆ ಮದ್ದಲೆ ಚಂಡೆ ಮುಂದಿನ ಕಲಾವಿದ ಇದು ಅಷ್ಟು ಸೇರಿ ಕಥೆಯ ಭಾವವನ್ನು ಜನಗೆ ಮನದಟ್ಟಾಯ್ತು, ಅವ್ರಿಗೆ ಖುಷಿ ಆಯ್ತು. ಅದು ನಮ್ಮ ಸಾರ್ಥಕತೆ ಇದೆ. ಒಂದು ಪದ್ಯ ನನ್ನ ಧ್ವನಿಯಲ್ಲಿ ಚಂದ ಕೇಳಿದೆ ಅಂತ ಚಪ್ಪಾಳೆ ಬಿಡಬಹುದು, ಆದ್ರೆ ಯಕ್ಷಗಾನ ಚೆನ್ನಾಗಾಯ್ತು ಅಂತ ಅಲ್ಲ ಅದರ ಅರ್ಥ. ಪೂರ್ತಿಯಾಗಿ ಆಗ್ಬೇಕು. ಈಗೆಲ್ಲ ಕೆಲವು ವೈಯಕ್ತಿಕ ಪ್ರತಿಷ್ಠೆ ಆಗಿದೆ. ಹೌದು. ಆಮೇಲೆ ಈಗ ಯಕ್ಷಗಾನದ ಹೊರತಾಗಿ ನೀವು ವೃತ್ತಿಯಾಗಿ ಈ ಕೃತಕ ಗರ್ಭಧಾರಣೆಯನ್ನು ಕೂಡ ಜಾನುವಾರುಗಳಲ್ಲಿ ಮಾಡಿಸ್ತಾ ಇದ್ದೀರಿ, ಇದರ ಅನುಭವದ ಬಗ್ಗೆ ಹೇಳಿ. ನನ್ನ 2001 ಇಸ್ವಿ, ಆವಾಗ ಬೈಫ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಬಡ್ಕೆ ಅಂತ ಕರ್ನಾಟಕದ ತಿಪ್ಟೂರದಲ್ಲಿ ಇದೆ, ಅದರ ಅಡಿಯಲ್ಲಿ ತರಬೇತಿಗೆ ಹೋದವು. ನಾನು ತರಬೇತಿ ಹೊಂದಿ ಅದರಲ್ಲೇ ಕೆಲಸ ಮಾಡಿದೆ. 2007 ತನಕ ಬೈಫಲ್ಲೇ ಕೆಲಸ ಮಾಡಿದೆ ನಾನು. ನಂತರದಲ್ಲಿ ನನ್ನ ಮದುವೆ ಆಯಿತು, ಮನೆಗೆ ಬಂದೆ, ಮನೆಯಿಂದೇ ಮಾಡುವಂಥದ್ದು. ಆಮೇಲೆ ಗೌರ್ಮೆಂಟ್ ಅಂಡಲ್ಲಿ ರೈತರ ಮನೆ ಬಾಗಿಲಿಗೆ ಕೃತ ಗರ್ಭಧಾರಣ ಸೇವೆ ಅಂತಿತ್ತು. ಗೌರ್ಮೆಂಟ್ ಪಗಾರ ಇಲ್ಲ, ನಾವು ರೈತರಲ್ಲಿ ಅವ್ರಿಗೆ ತೊಂದರೆ ಆಗದಿದ್ದಂಗೆ ನೋಡ್ಕೊಂಡು ನಾವು ದುಡ್ಡು ತಗೊಂಡು ನಮ್ಮ ಅಡ್ಜಸ್ಟ್ಮೆಂಟ್ನಲ್ಲಿ ಅವ್ರಿಗೆ ನಾವು ಲೆಕ್ಕ ಕೊಡಬೇಕು ಗೌರ್ಮೆಂಟಿಗೆ. ಆ ರೀತಿಯಲ್ಲಿ ಈಗ ನಡೀತಾ ಉಂಟು, ಮಾಡ್ತಾ ಇದ್ದಾನೆ. ಈಗ ನಾನು 2008 ಗೌರ್ಮೆಂಟ್ ಅಂಡರಲ್ಲಿ ಈಗ ನಡೀತಾ ಇದೆ ಅದು. ನೀವು ಗಮನಿಸಿದ ಹಾಗೆ ಇತ್ತೀಚಿನ ದಿವಸಗಳಲ್ಲಿ ಈ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳಿದೆ ಅಂತ ರೈತರು ಕೂಡ ಹೇಳುವುದನ್ನು ನಾವು ಕೇಳಿದ್ವಿ, ಏನ್ ಸಮಸ್ಯೆ ಇದೆ? ಮೊದಲನೇ ಸಮಸ್ಯೆ, ರೈತರಿಗೆ ಸಾಕುವಣಿಕೆ ದನವನ್ನ ಪಾಲನೆ ಮಾಡುವಲ್ಲಿ ಬಹಳ ತಪ್ತಾ ಇದ್ದಾರೆ. ತಪ್ಪು ನಿಜವಾಗ ಬಳಸುವಂತ ಆಹಾರಗಳನ್ನ ಎಷ್ಟು ಕಡಿಮೆ ಸಿಗ್ತದೆ ಅಂತ, ಸೋವಿ ಆಹಾರ ಮೊದಲನೇ ಪಾಯಿಂಟ್ ಅದು. ಸೋವಿ ಆಹಾರ ಅಂತ ಹುಡುಕುವುದರಿಂದ ಆಗ್ತಿದ್ದ ತೊಂದರೆ ಅದು. ಇನ್ನೊಂದೇನು ಕೇಳಿದ್ರೆ, ಮೊದಲೇ ದನ ಬಿಟ್ಟಾಕ್ತಿದ್ರು, ಸೊಪ್ಪು ಸದ ಅವರಿಗೆ ಔಷಧಿ ಸಿಕ್ತಿತ್ತು, ವನಸ್ಪತಿಗಳು ಸಿಕ್ತಿತ್ತು. ಈ ಕಟ್ಟಾಕಿ ಸಾಕುವುದು, ಅದರಿಂದಾಗಿ ಬಿಸಿಲು ತಾಗುವುದಿಲ್ಲ, ವ್ಯಾಯಾಮ ಇರುವುದಿಲ್ಲ, ನಾವು ಕೊಡುವ ಆಹಾರನೂ ಸರಿ ಇಲ್ಲ ಅಂದಮೇಲೆ ಅದು ಯಾವ ರೀತಿಯಲ್ಲಿ ಉತ್ತಮವಾದ ಫಲಿತಾಂಶ ಬರಬೇಕು, ಬರುವ ಸಾಧ್ಯನೇ ಇಲ್ಲ. ಅದು ನನ್ನ ಕೈಯಮ್ಮ ಕಸ್ಟಮರ್ ಅಂತಿದ್ದಾರೆ 20 ಕೆಲಸ ಮಾಡೋದ್ರಿಂದ. ಅವ್ರಿಗೆ ನಾನು ಹಿಂಗೆ ಮನೆ ಜನರಾಗಿ ಹೇಳುವುದು, ನಿಮ್ಮ ಮುಸುರೆ ಅನ್ನ ನಿಮ್ಮ ತೊಳೆದ ಅಕ್ಕಚ್ಚು ಅದನ್ನು ಕೊಡಬೇಡಿ ಅಂತಕ್ಕಂದ್ರೆ, ನೀವು ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತೀರಿ ದನ ಅಂತ, ಪೂಜೆ ಮಾಡುವುದಕ್ಕೆ ಹಳಸಿದ್ದು ನಿನ್ನೆದು ಮೊನ್ನೆದು ಹಾಕ್ಬೇಡಿ, ಅದರಲ್ಲಿರುವ ಲಾಭ ಏನೂ ಇಲ್ಲ, ಗೊಬ್ಬರಕ್ಕೆ ಮಾಡಿ ಅದರಿಂದ. ಗೊಬ್ಬರ ಮಾಡಿದ್ರೆ ಒಳ್ಳೆ ಗೊಬ್ಬರ ಆಗ್ತದೆ ಅಂತ ಹೇಳಿದ್ರು. ಆಹಾರ ಏನದು ಹೊಟ್ಟೆ ತುಂಬಿಸ್ಲಿಕ್ಕೆ ಇರೋದು, ಹಾ ಅದು ಗೊಬ್ಬರ. ಗೊಬ್ಬರ ಮಾಡುವುದನ್ನ ನಾವು ದನವನ್ನು ಹೊಟ್ಟೆಗೆ ಹಾಕಿ ದನವನ್ನು ಹೊಟ್ಟೆವನ್ನು ಗೊಬ್ಬರ ಮಾಡ್ತಾ ಇದ್ದೇವೆ, ಅದು ಮೊದಲನೇ ತೊಂದರೆನೇ ಅದು. ಮತ್ತೆ ಈಗಿನ ಆಹಾರಗಳಲ್ಲೂ ಪರಿಪೂರ್ಣತೆ ಇಲ್ಲ. ಈಗ ನಾವು ತಿನ್ನುವುದೇ ವಿಷ, ಒಳಗಿಂದು ಭತ್ತದ ಒಳಗಿಂದ ತಿನ್ನುವುದು ವಿಷ, ಇನ್ನು ಹೊರಗಿಂದ ಎಷ್ಟು ವಿಷ ಇರಬಹುದು ಅದಷ್ಟು ಜ್ಞಾನ ನಾವು ಮಾಡ್ಕೊಳ್ಳೇಬೇಕು. ಹಂಗಾಗಿ ಆದಷ್ಟು ದನ ಸಾಕುವವರು ಅವ್ರು ಬೆಳ್ಕೋಬೇಕು. ಈಗ ನಾವು ಹೆಂಗ್ ತರಕಾರಿಯನ್ನು ಬೆಳೆದು ತಿನ್ನು ಅಂತ ಹೇಳ್ತೇವ, ಅವ್ರಿಗೆ ಬೇಕಾದಂತ ಆಹಾರವನ್ನು ನಮ್ಮ ಜಾಗದಲ್ಲಿ ಬೆಳ್ಕೊಂಡು ಸಾಧ್ಯವಾದಷ್ಟು ಮಾಡದಲ್ಲಿ ರೋಗಗಳು ಕಡಿಮೆ ಇರ್ತದೆ, ಈ ಗಬ್ಬ ಕಟ್ಟುವುದು ತೊಂದರೆಗಳು ಕಡಿಮೆ ಆಗ್ತದೆ. ಕ್ಷೀರಕ್ರಾಂತಿಯ ಬಗ್ಗೆ ಮಾತನಾಡುವಾಗ ಎಲ್ಲ ಹೇಳುವಂತಹದ್ದು ಈ ಮಿಶ್ರ ತಳಿ ಅಥವಾ ಬೇರೆ ವಿದೇಶಿ ತಳಿಗಳನ್ನ ಇಲ್ಲಿ ಅಭಿವೃದ್ಧಿಪಡಿಸುವಂತಹದ್ದು, ಅದರ ಹೊರತಾಗಿ ಸ್ಥಳೀಯವಾಗಿರುವಂತಹ ತಳಿಗಳನ್ನ ಯಾಕೆ ಸುಧಾರಣೆ ಮಾಡಬಾರದು? ಅಂದ್ರೆ ಸ್ಥಳೀಯವಾಗಿರುವಂತಹ ತಳಿಗಳೊಂದು ಕೂಡಲೇ ಅದು ಎಲ್ಲದು ಬರುವುದಿಲ್ಲ. ಈಗ ನಾವು ಉದಾಹರಣೆ ಮಲೆನಾಡು ಗಿಡ್ಡ, ನಾವಿರುವಂತಹ ಪ್ರಾಂತ್ಯಕ್ಕೆ ಮಲೆನಾಡು ಗಿಡ್ಡ 2-3 ಕೊಟ್ಟಿದ್ದುಂಟು, ದನ ಎಷ್ಟು ಉಂಟು ಕೊಡುವಂತ ದನ, ಅದು ಅದನ್ನ ಅಭಿವೃದ್ಧಿ ಮಾಡಬೇಕು. ಆದ್ರೂ ಸಹಿತ ಈಗಿನ ಕಾಲಘಟ್ಟದಲ್ಲಿ ಅದರ ಅಭಿವೃದ್ಧಿ ಮಾಡಿದ್ರೆ ಅದಕ್ಕೆ ಕರುಗಳ್ಳ ಅಂತ ಹೇಳ್ತೇವೆ ನಾವು. ಕರುವಿಗೆ ಹಾಲನ್ನು ಇಟ್ಕೊಳ್ಳುದು ಅಂದ್ರೆ ಅದು ಪ್ರಕೃತಿ, ಅದು ಹಾಲು ಕೊಡುವುದು ಕರುವಿಗೆ ಬಿಟ್ಟು ನಮಗಲ್ಲ, ಆ ತೊಂದರೆ ಇದೆ. ಒದೆಯುವುದು ಸ್ವಲ್ಪ ಆಟಾಡು ಸ್ವಭಾವದ್ದು. ಈಗ ಮನೆಯಲ್ಲಿ ಇರುವವರು ಯಾರು, ಎಲ್ಲ 50-60 ನಂತರದ ಮನೆಯವರು ಇರೋದ್ರಿಂದ ಅವ್ರು ಹಾಲು ಕರಲಿ ಕೂತ್ಕೊಂಡ್ರೆ ಹೇಳಲಿಕ್ಕೆ ಆಗುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆಗ ನಾನು ಹೋದಲ್ಲಿ ವೈಯಕ್ತಿಕವಾಗಿ ಒಂದೇ, ನೀವು ದನ ಸಾಕೋದು ಬಿಡಿ, ಸಾಕ್ತೀರಾ ಕಡಿಮೆ ಪರ್ಸೆಂಟ್ ಜರ್ಸಿ ಸಾಕಿ, ಎಂತಕ್ಕಂತ ನನ್ನ ತಂದೆ ತಾಯಿ ಸಮಾನ ಅಂತ ನಾವು ಅವ್ರು ನೋಡುದು ವಯಸ್ಸಾದವ್ರನ್ನ. ಅವ್ರಿಗೆ ತ್ರಾಸ ಆದ್ರು ಒಂದೇ ನಮ್ಗೆ ನಮ್ಮ ತಂದೆ ತಾಯಿಗು ಅಂದ್ರೆ ಅಲ್ವಾ. ಹಂಗ ನಾನು ಹೇಳೋದು, ಕೆಲವು ಜನ ಒಪ್ತಾರೆ, ಕೆಲವು ಜನ ಬೇಕು ಅಂತ ಹೇಳ್ತಾರೆ ಗೀರ್ ತಳಿ ಶಾಯಿವಾಲ್ ತಳಿ. ಆಕ್ಚುಲಿ ಅದು ಇಲ್ಲಿ ವಾತಾವರಣದಲ್ಲ, ಅದಕ್ಕೆ ವೈಜ್ಞಾನಿಕವಾಗಿ ವಿಚಾರ ಮಾಡ್ದ ಕ್ರಾಸ್ ಮಾಡಬಹುದು ಬಿಟ್ರೆ ಅದು ಪ್ಯೂರ್ ಗೀರ್ ಮಾಡ್ಕೊಂಡ್ರೆ ಇಲ್ಲ ಬದುಕುದಿಲ್ಲ. ಅಂದ್ರೆ 1-2 ಕರೆ ಎಲ್ಲ 100-10 ಮಾಡಬಹುದು, ಅದನ್ನ ನಾವೀಗ ಹೈಲೈಟ್ ಮಾಡ್ತಾ ಇದ್ದೇವೆ. 90 ಫೇಲ್ ಆಗಿದ್ದನ್ನು ಹೇಳ್ತಾ ಇಲ್ಲ, ಅದೇ ತೊಂದರೆ ಆಗಿದ್ದು. ಈಗ ಈಗ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಅನಿವಾರ್ಯತೆ ಇದೆಯೋ ಅಥವಾ ಅದನ್ನ ಹೊರತಾಗಿಯೂ ಕೂಡ ಕೃಷಿಯನ್ನ ಮಾಡಬಹುದು? ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಬೇಕೇ, ಅದಿದ್ದಲ್ಲಿ ಉತ್ತಮ. ಅದ್ರ ಹೊರತಾಗಿ ದೊಡ್ಡ ಪ್ರಮಾಣದಲ್ಲಿ ಅದನ್ನೇ ಅವನು ಬಿಸ್ನೆಸ್ ವ್ಯವಹಾರಿಕವಾಗಿ ಮಾಡೋದಿದ್ರೆ ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು ಅವನಿಗೆ, ಅಷ್ಟು ಜಾಗ ಬೇಕು. ಈ ಮೊದಲು ಹೇಳಿದಾಗ ಅದಕ್ಕೆ ತಿನ್ನುವಂಥ ಆಹಾರ 70% ಅವನು ಬೆಳ್ಕೊಂಡಾಳಾದ್ರೆ ಅದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ, ಹೈನುಗಾರಿಕೆ ನುಕ್ಸಾನ ಇಲ್ಲ. ನಾವು ಅಷ್ಟನ್ನು ಈಗ ಹೊರಗಡೆ ತಂದು ಹಾಕ್ತಾ ಇದ್ದೀವಿ, ಹಂಗಾಗಿ ನಮ್ಗದು ನುಕ್ಸಾನ ಅಂತ ಅನಿಸ್ತಾ ಇದೆ. ಆದ್ರೆ ವೈಯಕ್ತಿಕ ಅನುಭವ ನಮಗೆ ನುಕ್ಸಾನ, ಈಗ ನಮ್ಮಲ್ಲಿ ಒಂದು ಆಕಳು ಇದೆ, ನಮಗೆ ನುಕ್ಸಾನ ಇಲ್ಲ. ಯಾಕಂದ್ರೆ ಗ್ಯಾಸ್, ಅದರಿಂದ ಗ್ಯಾಸ್, ತೋಟಕ್ಕೆ ಗೊಬ್ಬರ, ಉತ್ತಮವಾದಂಥ ಹಾಲು, ಮಜ್ಜಿಗೆ, ತುಪ್ಪ, ಅಷ್ಟನ್ನು ನಾವು ಬಳಸೋದ್ರಿಂದ ತಿಂಗಳಿಗೆ ಒಂದು 7,000 ರೂಪಾಯಿ 8,000 ರೂಪಾಯಿ ಖರ್ಚಾದರೂ ಅದು ಹೆಚ್ಚಲ್ಲ. ಒಂದು ನಾವು 5 ಜನ ಇರುವಂಥ ಕುಟುಂಬಕ್ಕೆ 8,000 ರೂಪಾಯಿ ಹಾಲಿನ ಸಲುವಾಗಿ ನಾವು ಖರ್ಚು ಮಾಡಿದರೆ ಅದು ಹೆಚ್ಚಾಗೋದಿಲ್ಲ, ಗೊಬ್ಬರನೂ ಬಂದಿರ್ತದಲ್ಲ. ನಾವು ವೈಯಕ್ತಿಕವಾಗಿ ತೊಂದರೆ ಇಲ್ಲ, ಸಾಕಬೇಕು ಅಂತ ಹೇಳ್ತೇನೆ ನಾನು. ಆದರೂ ಕೆಲಸ ಮಾಡೋರು ಬೇಕು. ಈಗ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಮಾಡೋರು ಯಾರು ಉಳಿದ್ರ ಮೇಲೆ ಅವಲಂಬನೆ. ಆಮೇಲೆ ನೀವು ತೋಟಗಾರಿಕೆ ಅಥವಾ ಕೃಷಿಯನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು, ಇದರ ಬಗ್ಗೆ ಹೇಳಿ. ತೋಟಗಾರಿಕೆ ಅಂದ್ರೆ ಅಡಿಕೆ, ನಮ್ದು ಮೇನ್ ಅಡಿಕೆ ವಿಳ್ಯದಲ್ಲೇ ಮತ್ತೆ ಮೆಣಸಿನ ಕಾಳು ಸ್ವಲ್ಪ ಇದೆ, ಇನ್ನೊಂದು ಅದಕ್ಕೆ ಪೂರ್ವಕವಾಗಿ ಜೇನು ಕೃಷಿಯನ್ನು ಮಾಡಿದೆ ನಾನು. ಸ್ವಲ್ಪ ಅದರ ಬಗ್ಗೆ ಹೇಳಿ, ಜೇನು ಕೃಷಿ. ಜೇನು ಕೃಷಿ ಅಂದ್ರೆ ಯಾಕೆ ಬೇಕು ಅಂತ ನನಗಂತೂ ಕೇಳಿದ್ರೆ ಅದು ಪರಾಗಸ್ಪರ್ಶಕ್ಕೆ ಬೇಕು ಅಂತ ಹೇಳ್ತೇವೆ ನಾವು. ಅದು ಅದ್ರ ಸಲುವಾಗಿ ಮೇನ್ ಉದ್ದೇಶ ಇಟ್ಟು ಮಾಡಿದೆ. ಈಗ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡಿದ್ದು 4 ಪೀಟಿಗೆ, ಆಮೇಲೆ ನಾನು ಹಿಡಿದು ಸ್ವಲ್ಪ ಲೋಕಲ್ ಅಲ್ಲಿ ಹಿಡಿದು ಎಲ್ಲ ಮಾಡಿ ಅದಕ್ಕೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದೆ ನಾನು, ಒಂದು 15 ಪೀಟಿಗೆವರೆಗೂ ಮಾಡಿದೆ. ಆಮೇಲೆ ಈಗ ಈ ವರ್ಷ ನಂದು ಏನು ಜೇನು ತುಪ್ಪ ಸಿಗಲಿಲ್ಲ. ಕಾರಣ ನನ್ನ ನಿರ್ಲಕ್ಷ್ಯನೂ ಇರಬಹುದು, ಇನ್ನೊಂದು ವಾತಾವರಣನೂ ಅದು ಉತ್ತಮವಾಗಿಲ್ಲ, ಪೂರ್ವಕವಾಗಿಲ್ಲ, ಜೇನಿಗೆ ಪೂರ್ವಕವಾಗಿಲ್ಲ ಈ ವರ್ಷ. ಅಲ್ಲಲ್ಲಲ್ಲಲ್ಲೂ ಜೇನು ತುಪ್ಪ ತೆಗೆದಿದ್ದಾರೆ ಬಿಟ್ಟರೆ ಎಲ್ಲ ಕಡೆ ಬರಲಿಲ್ಲ. ಅದು 2 ವರ್ಷ ನಾ ಒಂದು 20-25 ಕೆಜಿ ತೆಗೆದಿದ್ದೇನೆ, ಕಳೆದ ವರ್ಷ ಅದಕ್ಕೂ ಹಿಂದಿನ ವರ್ಷ ತೆಗೆದಿದ್ದೇನೆ, 4 ವರ್ಷ ಆಯಿತು. ಅದು ಪರಾಗಸ್ಪರ್ಶಕ್ಕೆ ಅತ್ಯುತ್ತಮವಾದಂಥ ನನಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿದೆ ನನಗೆ ಅದರಲ್ಲಿ. ಈ ವರ್ಷ ಪೂರ್ತಿ ಜೇನು ಉತ್ಪಾದನೆ ಮಾಡುವುದಕ್ಕೆ ಪೂರಕವಾದ ಮರಗಿಡಗಳು ಇವೆಯೇ? ಇಲ್ಲ, ವರ್ಷ ಪೂರ್ತಿ ಮಾಡಲಿಕ್ಕೆ ಆಗುವುದೇ ಇಲ್ಲ. 4 ತಿಂಗಳು ಸೀಜನ್ ಅದು, ಜನವರಿಯಿಂದ ಮೇದವರೆಗೆ ಸೀಜನ್ನು. ನಮ್ಮ ಕಡೆ ಇದೆ ಅಂತ ಕೆಲವು ಇದೆ, ಆದರೆ ಏಪ್ರಿಲ್ ಮೇದಲ್ಲಿ ಇರುವುದಿಲ್ಲ. ಮತ್ತು ಕಾಡು ಜಾತಿಯಲ್ಲಿ ನಮ್ಮ ಕಡೆ ತೊಂದರೆ ಆಗಿದ್ದು ಅಕೇಶಿಯಾ ಯಾವತ್ತಿನಿಂದ ಬಂತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆವಾಗ ಅದರಲ್ಲಿ 50% ಜೇನಿಗೆ ಆಹಾರ ಇಲ್ಲಾಗಿದೆ. ಈಗ ಹಂಗಲ್ಲಿ ನಮ್ದು ನಕಾಶೆಯಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕ 1 ಅವರ್ ಅಂದ್ರೆ ಫಾರೆಸ್ಟ್ ಏರಿಯಾ ಅಂತ ತೋರಿಸ್ತದೆ. ಆ ಫಾರೆಸ್ಟ್ ಅಲ್ಲಿ ಇರುವುದಂತದ್ದು ನೋಡಿದ್ರೆ ಹಾ ಅಕೇಶಿಯಾ ಇದೆ, ಒಳಗೆ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಕಾಡಲ್ಲಿ ಒಳ್ಳೊಳ್ಳೆ ಜಾತಿ ಮರ ಇದೆ. ಅಲ್ಲಿ ಜೇನುಪೇಟೆಗೆ ಇಟ್ಟು ವ್ಯವಸಾಯ ಮಾಡಿ ದುಡ್ಡು ಮಾಡುವುದು ಅದು ಎಷ್ಟು ಗೊತ್ತಿಲ್ಲ. ಆಮೇಲೆ ಜೇನು ಕೃಷಿಯನ್ನು ಈಗ ಒಂದು ವೃತ್ತಿಯಾಗಿ ಮಾಡುವಂಥವರಿಗೆ ಏನೇನು ಸವಾಲುಗಳಿವೆ? ವೃತ್ತಿಯಾಗಿ ಮಾಡುವಂಥದ್ದು ಕೂಡಲೇ ಮೇನ್ ಅವರಿಗೆ ಇಡಲಿಕ್ಕೆ ಜಾಗ. ಈಗ ಜೇನುಪೇಟೆಗೆ 1 ಎಕರೆಯಲ್ಲಿ ಈಗ ವೈಜ್ಞಾನಿಕವಾಗಿ 8 ಪೆಟ್ಟಿಗೆ ಇಡಬಹುದು ಅಂತ ಹೇಳ್ತಾರೆ. ನಾನು 4 ಪೆಟ್ಟಿಗೆ ಇಟ್ಕೊಂಡೆ, ನನ್ನ ಹತ್ರ 2-2 ಕೆಜಿ ತುಪ್ಪ ತೆಗಿಲಿಕ್ಕೆ ಆಗಲಿಲ್ಲ ಎಕರೆಯಲ್ಲಿ 8 ಪೆಟ್ಟಿಗೆ ಅಂತ. ಅದು ಯಾವ ಲೆಕ್ಕದ ಕೆಲವೊಂದು ವೈಜ್ಞಾನಿಕವಾದ ಲೆಕ್ಕಗಳಿವೆಯೋ, ನಾವು ಸ್ವಂತ ಅನುಭವ, ಈಗ ನಾನು ಹೇಳು ಸುಳ್ಳು ಅವ್ರು ಹೇಳು ಸುಳ್ಳು ಅಂತ ವಾದ ಬೀಳ್ತದೆ. ಅದು ಈಗ ನನ್ನ ಸ್ವಂತ ಅನುಭವದ ಪ್ರಕಾರ ಆಗೋದಿಲ್ಲ. ನಮ್ಮ ಈಗ ನಮ್ಮ ಮನೆ ಏರಿಯಾದಲ್ಲಿ 4 ಪೆಟ್ಟಿಗೆ ಇಟ್ಟರು ನನಗೆ ತುಪ್ಪ ತೆಗಿಲಿಕ್ಕೆ ಆಗಲಿ ಅಂದರೆ ಅವ್ರಿಗೆ ತುಪ್ಪ ಅಲ್ಲಿ ಸಿಗುವುದು ಅದಕ್ಕೆ ಸರಿ ಆಗ್ತದೆ ಆಹಾರ. ಮೊದಲೇದದು ಜಾಗ, ಇನ್ನೊಂದು ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವಂಥ ಹೂವಿನ ಮರ ಇದೆಯಾ ಅಂತ ನೋಡಬೇಕು. ಜೇನು ತಿನ್ನುವಂಥ ಹೂವಿನ ಮರ ಇದೆಯೋ ಅದು ನಾವು ಮೊದಲೇ ಸವಾಲು. ನಂತರದಲ್ಲಿ ಅದು ತುಪ್ಪದ ಮಾರುಕಟ್ಟೆ ಬಿಡಿ ಮಾಡಬಹುದು. ಈಗೆಲ್ಲ ವೈಜ್ಞಾನಿಕವಾಗಿ ಮೊದಲಿನ ಕಾಲದ ತೊಂದರೆಗಳಿಲ್ಲ. 600, 800, 1,000 ವರೆಗೂ ಲೋಕಲಲ್ಲಿ ಬೇಡಿಕೆ ಇದೆ, ತಗೊಳ್ತಾರೆ. ಪ್ರಾಮಾಣಿಕವಾಗಿ ಇರಬೇಕು ಅಷ್ಟೇ. ಈಗ ನಮ್ಮ ತುಪ್ಪ ಕಳೆದ ವರ್ಷ 20 ಕೆಜಿ ಇತ್ತು ಕೊಟ್ಟಿದ್ದೇನೆ, ಈ ವರ್ಷ ಕೇಳಿದವರು ಇಲ್ಲ ಅಂತ ಹೇಳಿದ್ದೇನೆ. ಬಿಟ್ಟು ನಾವು ತುಪ್ಪ ಮಾಡಿ ಕೊಡಬಹುದು ಬೇರೆಯವ್ರು ತೆಗೆ, ಅದು ಇಲ್ಲ ಮಾಡಿ ಕೊಡೋದು ಬೇರೆ. ನಮ್ದಲ್ಲ, ನಮ್ಮದಿಲ್ಲ, ನಮ್ಮಲ್ಲಿ ಇದ್ರೆ ಕೊಡುವುದು ಅದು ಗ್ಯಾರಂಟಿ. ಅದು ಅದರಲ್ಲಿ ವ್ಯತ್ಯಾಸ ಬಂದ್ರೆ ಅದು ವಾತಾವರಣದಿಂದ ಬರ್ತದೆ. ಕೆಲವೊಂದ್ಸರಿ ತುಪ್ಪ ಹುಳಿ ಬರುವುದು ಇರ್ತದೆ, ಕೈ ಬರುವುದು ಇರ್ತದೆ, ಹೂವಿನ ಮೇಲೆ ಇರ್ತದೆ, ಅದು ಹೇಳಿಕೊಡ್ತೇವೆ ನಾವು. ಅದರಲ್ಲಿ ಈಗ ಅಡಿಕೆಯನ್ನ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ನೀವು ಬೆಳಿತೀರಿ, ಕಾಳು ಮೆಣಸು ಹೇಳಿದ್ರಿ, ವೀಳ್ಯದೆಲೆ ಹೇಳಿದ್ರಿ. ಈ ಮಿಶ್ರ ಬೆಳೆ ಮತ್ತು ಅಡಿಕೆನ ಪ್ರಧಾನ ಬೆಳೆ, ಇದರ ಒಂದು ನಿರ್ವಹಣೆ ಮಾಡುವುದೆಲ್ಲ ಹೇಗೆ? ನಿರ್ವಹಣೆ ಅಂತ ಎಂತ ಇಲ್ಲ, ನಾವು ಅಡಿಕೆ ಮರಕ್ಕೆ ಹಾಕುವಾಗ ಹಾಕ್ತೇವೆ, ಈ ಮೆಣಸಿನ ಬೆಳೆ ಇರಲಿ ವೀಳ್ಯದೆಲೆ ಇರಲಿ. ಅದು ಸ್ವಲ್ಪ ಪ್ರಮಾಣ ಗೊಬ್ಬರದ ಪ್ರಮಾಣ ಜಾಸ್ತಿ ಹಾಕ್ತೇವೆ, ಇಲ್ಲಾಂದ್ರೆ ಕೆಲವು ಕಡೆ ನಮ್ಮ ಹಳ್ಳಿ ಕಡೆ ನಾವು ಮನೆ ಹೋಗೋದ್ರಿಂದ ವಾದ ಉಂಟು, ಮೆಣಸಿನ ಬಳ್ಳಿ ಹಾಕ್ರೆ ಅಡಿಕೆ ಮರ ಹೋಯ್ತು ಹೇಳುದು. ಅವಾಗ ನಾನು ಹೇಳ್ತೇನೆ, ನಾನು ಮೆಣಸಿನ ಬಳ್ಳಿ ಹಾಕದ ಮೇಲೆ ಹೋಯ್ದಲ್ಲ, ಅವ್ನು ಗೊಬ್ಬರ ಹಾಕೋದು ಎಷ್ಟು ಹೆಚ್ಚಿಗೆ ಆಗಿದೆ ಮೆಣಸಿನ ಬಳ್ಳಿ ಹಾಕದಂಗೆ. ಒಂದು ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿ ವರ್ಷನೂ ಗೊಬ್ಬರ ಹಾಕುವ ಪ್ರಮಾಣ ಕಮ್ಮಿ ಆಗ್ತಾ ಬಂದಿದೆ. ಈ ನಮ್ಮ ಸಾವಯವ ಗೊಬ್ಬರ ಆಡುವುದು ನಾನು ಹೌದು, ಅಂದಮೇಲೆ ಸಾವಯವ ಗೊಬ್ಬರ ಇಲ್ಲಿ ತಯಾರು ಮಾಡ್ತಾರೆ, ದರಕ್ಕೆ ಮುಚ್ಚಬಹುದು, ಅದರಿಂದ ಉಪಯೋಗ ಇಲ್ಲ. ಸಾವಯವ ಸಿಗದಂಗೆ ಆಯ್ತು ಬಿಟ್ಟರೆ ಗೊಬ್ಬರ ಸಿಗದಂಗೆ ಆಗುದಿಲ್ಲ. ಇನ್ನು ಕೆಲವೊಂದು ಅನ್ನಲ್ಲ ಈ ಪ್ರಾಬ್ಲಮ್ಗಳಿಗೆ ಅವರು ಒಪ್ಕೊಳ್ತಾರೆ. ಅದು ಈಗ ನಮ್ದು ಹಂಗಾಗಿ ಸದ್ಯದ ಮಟ್ಟಿಗೆ ಇಲ್ಲ, ನಮ್ದು ಈಗ ಅಗತ್ಯ ಹೊಡೆಯುವಂಥದ್ದು ಮಲ್ಚಿಂಗ್ ಅದು ಯಾವುದು ಮಾಡುವುದಿಲ್ಲ. ಕಳೆ ಯಂತ್ರದಲ್ಲಿ ಕಟ್ ಮಾಡುದು ಮುಚ್ಚುದು, ಮರದ ಅಡಿಕೆ ಮರದ ಸುವಾಗಿನ ಅದಕ್ಕೆ ಗೊಬ್ಬರ ಹಾಕುದು, ದೊಡ್ಡ ದನ ಇದೆ ಗ್ಯಾಸ್ ಸ್ಲರಿಯಿಂದ ದರ್ಕನ ಗೊಬ್ಬರ ಮಾಡಿ ಹಾಕೋದು, ಸೊಪ್ಪಿದ್ದಾಗ ಸ್ವಲ್ಪ ಮುಚ್ಚುದು. ನಮ್ಗೆ ಇಲ್ಲಿವರೆಗೆ ಅಂತ ಪ್ರಾಬ್ಲಮ್ ಬರಲಿಲ್ಲ. ಅಡಿಕೆ ಹೆಚ್ಚು ಕಮ್ಮಿ ಆಗುದು ವರ್ಷ ಎಲ್ಲ ಕಡೆನೂ ಆಗ್ತದೆ. ಈ ವರ್ಷ ಹಾಗೆ ಕೊಳು ಬರಲಿಲ್ಲ, ಕೆಲವು ಕಡೆ ಕೊಳು ಬರಲಿಲ್ಲ. ಕಾರಣ ಏನು ಕೇಳಿದ್ರೆ ಅಡಿಕೆ ಹುಸಿ ಅಂದ್ರೆ ಮೊಟ್ಟ ಕೊನೆಯಲ್ಲ ಜಾಳು, ಅವಾಗ ನೀರು ನಿಲ್ಲಿಲ್ಲ ಅಂದ್ಮೇಲೆ ಫಂಗಸ್ ಬೆಳಿಲಿಲ್ಲ ಅಲ್ಲಿ ಮೇಲ್ ಕನ್ನಡ. ಅದೇ ಮೊಟ್ಟೆ ಕೊನೆ ಆಗದಿದ್ರೆ ಈ ವರ್ಷ ಮಳೆಗೆ ಬರ್ತಿತ್ತು, ಅಡಿಕೆ ಒಂದು ಬೆಳೆ ಕಡಿಮೆ ಇದೆ. ಮದ್ದು ಬಿಡುದಕ್ಕೂ ಕೂಡ ಬಿಡುವು ಕೊಡ್ಲಿಲ್ಲ, ಹಾ ಕೆಲವು ಕೊಡ್ಲಿಲ್ಲ, ಕೊಡದಿದ್ರೆ ಅಷ್ಟು ಆ ಪ್ರಮಾಣದಲ್ಲಿ ತೊಂದರೆ ಆಗ್ಲಿಲ್ಲ ಈ ವರ್ಷದ ಮಳೆಯಿಂದ. ಕಾರಣ ಏನು ಕೇಳಿದ್ರೆ ಕೊನೆ ಜಾಳುಗೊನೆ ಆಗ್ಲಿಕ್ಕೆ ಕಾರಣ ಕಳೆದ ವರ್ಷದ ಬೇಸಿಗೆ ಇರಬಹುದು. ಇನ್ನೊಂದು ಡಿಸೆಂಬರ್ ಅಥವಾ ಜನವರಿಲಿ ಕಳ್ಳ ಮಳೆ ಅಂತ ಬಿಡ್ತದಲ್ಲ, ಆ ಟೈಮ್ನಲ್ಲಿ ಒಂದು ಸಿಂಗಾರ ಹೋಗಿರ್ತದೆ, ಆ ಸಿಂಗಾರ ಹೋಗುದು ದೊಡ್ಡ ಕೊನೆ ಆಗುದಾಗಿರ್ತದೆ, ಮೊಟ್ಟ ಕೊನೆ ಆಗುದು ಅದು ಸಿಂಗಾರ ಕೊಳತಿರ್ತದೆ ಅದು ಮಳೆ ಸಿಕ್ಕಿ. ಆಮೇಲೆ ಈಗ ಅಡಿಕೆ ಆಗ್ಬಹುದು ಅಥವಾ ಕಾಳು ಮೆಣಸು ಆಗ್ಬಹುದು, ವೀಳ್ಯದೆಲ್ಲ ಮಾರುಕಟ್ಟೆ ಹೇಗೆ? ಮಾರುಕಟ್ಟೆ ಇದೆ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಈ ಮೆಣಸಿನಕಾಳಿ ಕೆಂಪ್ಕೋದ್ರೆ ತಗೊಳ್ತಾರೆ ಇಲ್ಲಿ, ಕೆಂಪ್ಕೋ ಕೊಟ್ರೆ ಇಲ್ಲ, ಲೋಕಲ್ ತಗೊಂಡು ಕೆಂಪ್ಕೋ ಕೊಟ್ಟರೆ ಹೊನ್ನಾವರದಲ್ಲಿ ಇಲ್ಲ. ಆಮೇಲೆ ಕೊಡಾಣಿ ಅಂತ ಇದೆ ಇಲ್ಲಿ, ಈಗ ನಮ್ದು ಇಡುಗುಂಜಿಂದ 15 ಕಿಲೋಮೀಟರ್ ಅಲ್ಲೂ ಇದೆ ಕೆಂಪ್ಕೋ ಆಫೀಸ್ ಇದೆ. ಇಲ್ಲಿ ಮೇನ್ ಹೊನ್ನಾವರದಲ್ಲಿ ತಗೊಳ್ತಾರೆ, ಈಗ ನಮ್ಗೆ ಅನುಕೂಲ ಆಗು ತಾಲೂಕಾ ಪ್ಲೇಸ್ ಆದ್ರಿಂದ ಹೊನ್ನಾವರಕ್ಕೆ ಹೋಯ್ತೇವೆ. ಆಮೇಲೆ ಈಗ ಈ ಕೂಲಿ ಆಳುಗಳು ಒಂದು ನಿರ್ವಹಣೆ ಮಾಡುವಂತಹದ್ದು, ಖರ್ಚನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ಬೇರೆ ಏನು ಪರ್ಯಾಯವಾಗಿ ಮಾಡಬಹುದು ಅಂತ? ಕೂಲಿ ಆಳು ಪರ್ಯಾಯ ಅಂದ್ರೆ ನಾವು ಮನೇಲಿ ಇರುವವರು ಕೆಲಸ ಮಾಡುವಂತ ಮನಸ್ಸು ಮೊದಲು ಮಾಡ್ಕೋಬೇಕು. ಆಗದೇ ಇದ್ದಿದ್ದು ಮರ ಹತ್ತುದು, ಈಗ ನಾನೇ ಮರ ಹತ್ತಲಿಕ್ಕೆ ಆಗುದಿಲ್ಲ ಆದಾಗ ಅದಕ್ಕೆ ಕೂಲಿ ಆಳು ಅವಲಂಬನೆ ಮಾಡಬಹುದು ಬಿಟ್ರೆ, ಮರದ ಬುಡಕ ಗೊಬ್ಬರ ಒಂದೊಂದು ಮುಟ್ಟಿ ಗೊಬ್ಬರ ಹಾಕ್ಲಿಕ್ಕೂ ನಾವು ಆ ಕೂಲಿ ಅವಲಂಬನೆ ಮಾಡುದು ಬಿಡಬೇಕು. ಮತ್ತಿಲ್ಲಿ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಕೆಲವು ಎಲ್ಲ ಗುಂಟೆ ಸೌಕರ್ಯ ಅಂದ್ರೆ ಎಕರೆ ಹೇಳುವಂತವ್ರು ಕಡಿಮೆ, 10 ಗುಂಟೆ 20 ಗುಂಟೆ 30 ಗುಂಟೆ ಪರಮಾವಧಿ 1 ಎಕರೆ. ಇನ್ ಸ್ವಲ್ಪ ಸ್ವಲ್ಪ ಇದಾರೆ, ಒಂದು 10-20% ಜನ 2 ಎಕರೆ 3 ಎಕರೆ ಇರೋರು ಇದಾರೆ, ಇಲ್ಲ ಅಂತಲ್ಲ. ನಾವೆಲ್ಲ ಸಣ್ಣ ಹಿಡುವಳಿದಾರಾದವರು ವರ್ಷದಲ್ಲಿ ಒಂದು 4 ಸತಿ ನಾವೇ ಸ್ವಂತ ಮಾಡ್ಕೊಂಡ್ರು ಮಾಡ್ಕೋಬಹುದು, ತೋಟ ಗೊಬ್ಬರಕ್ಕೆ ಕೂಲಿ ತರಬೇಕು ಅಂತಿಲ್ಲ. ಈಗ ಇನ್ನು ನಮ್ಮಲ್ಲಿ ನಾನು ಮಾಡ್ತೇನೆ ಕೇಳಿದ್ರೆ ಆಗುದಿಲ್ಲ ಅಂತ, ನಾನು ಪರ್ಯಾಯವಾಗಿ ಬೇರೆ ಬೇರೆ ಉದ್ಯೋಗದಲ್ಲಿ ಇಟ್ಕೊಂಡಿದ್ರಿಂದ ಅದ್ರ ದುಡ್ಡನ್ನು ತೆಗೆದು ಕೂಲಿ ಕೊಟ್ಟು ನಾವು ಮಾಡ್ತಾ ಇದ್ದೇವೆ. ಶ್ರಮವನ್ನು ಕಡಿಮೆ ಮಾಡ್ಲಿಕ್ಕೆ ಏನಾದರೂ ಕೈ ಸಾಧನ ಅಥವಾ ಏನು ಹ್ಯಾಂಡ್ ಟೂಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಬಳಕೆ ಮಾಡ್ತೀರಾ? ಇಲ್ಲ, ನಮ್ಮನೇಲಿ ನಾವು ಕಳೆ ವೀಡ್ ಕಟ್ಟರ್ ಅಂತ ಅದೊಂದು ಮಷಿನ್, ಬಾಕಿ ಹಂಗೆ ಮಾಡಿದ್ವಿ. ಫೈಬರ್ದು ಬೇರೆಯವರು, ನಾವು ಸ್ವಂತ ಇಲ್ಲ, ಬೇರೆಯವರಿಗೆ ಮಾಡಿಸ್ತೇವೆ. ಇನ್ನು ಅದ್ ಕಾರಣ ಏನು ಕೇಳಿದ್ರೆ ನಮ್ಮ ಇಲ್ಲಿ ಭೌಗೋಳಿಕವಾಗಿ ಪ್ರದೇಶ ಹಂಗುಂಟು, ಸಣ್ಣ ಸಣ್ಣ ಜಮೀನು, ಎತ್ತರ ತಗ್ಗ ಇದೆ, ಕಂಠ ಕಂಠ ಇರ್ತದೆ. ಅಲ್ಲೆಲ್ಲ ನೀವು ಕೈಗಾಡಿ ತಂದ್ಕೊಂಡ್ರೆ ಅದ್ರ ಸಲುವಾಗಿ ರಸ್ತೆ ಮಾಡಿದ್ರೆ ಅವನಿರುವ ಅಡಿಕೆ ಅರ್ಧ ಅಡಿಕೆ ಕಡಿಮೆ ಆಗ್ತದೆ ಅವನು ಮುಂದಿನ ವರ್ಷ. ಅಂತಕಂದ್ ಮರ ತೆಗಿಬೇಕಾಯ್ತು ಅಲ್ಲಿ, ಇದು ಚಿಕ್ಕ ಚಿಕ್ಕ ಹಾ ಬಂದಿದೆ. ಅದು ಎಷ್ಟರ ಮಟ್ಟಿಗೆ, ಅದು ಒಂದು 10 ಮನೆ ಇದ್ದಲ್ಲಿ ಒಂದು ಮನೆಯಲ್ಲಿ ತಂದಿಟ್ಕೊಂಡು ಅದನ್ನು 10 ಜನ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಮಾಡಬಹುದು. ಎರಡು ಅಣ್ಣ ತಮ್ಮಂದೇ ಒಂದೇ ರಕ್ತ ಅಂದ್ರೆ ಹಂಚಿ ಹುಟ್ಟಿದಂತ ಅಣ್ಣ ತಮ್ಮನಿಗೆ ತೊಂದರೆ ಇರಬೇಕಾದ್ರೆ ಇನ್ನು ಆಚೀಚಿ ಮನೆಯವರು ಹೆಂಗ್ ಒಂದು ಅಡಿಕೆ ಮಾಡ್ತಾರೆ? ಒಳ್ಳೆಯದು ಗಣೇಶ ಶಾಂತರಾಮಯ್ಯಜಿಯವರೇ, ಹವ್ಯಾಸಿಯಾಗಿ ನೀವು ಯಕ್ಷಗಾನ ಭಾಗವತರು, ಜೊತೆಗೆ ಕೃತಕ ಗರ್ಭಧಾರಣೆ ಜಾನುವಾರುಗಳಲ್ಲಿ ಅದನ್ನು ಕೂಡ ಮಾಡಿಕೊಂಡು ಬಂದಿದ್ರಿ, ಹಾಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿಕ ಹಾಗೂ ಹವ್ಯಾಸಿ ಭಾಗವತ, ಹೊನ್ನಾವರ ಮೇಲಿನ ಇಡಗುಂಜಿಯ ಗಣೇಶ ಶಾಂತರಾಮ್ ಯಾಜಿ ಅವರೊಡನೆ ಸಂದರ್ಶನ ಕೇಳಿದಿರಿ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೂಪು ನೋಡ್ತಾ ಇದ್ದೀರಾ? ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ 2 ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ.

ಕಟಗಾರಿಕೊಪ್ಪದ ಮಾಸ್ತಮ್ಮ ಮಾಸ್ತಿ ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಹಾಡುಗಳು. ಮೊದಲಿಗೆ ಮದುವೆ ದಿನ ಮಗಳನ್ನು ಗಂಡನ ಮನೆಗೆ ಕಳುಹಿಸುವಾಗ ಹಾಡುವ ಹಾಡು. ಪುಟ್ಟಂದಿಗ ಮಗಳ ಪರಾಯಿಗೆ ಕೊಂಡೆಯು ಮಲ್ಲಗಿ ಹೂಗನಲ್ಲೇ ಮಾಡೋಗಿ ಮಳೆ ಕೊಟ್ಟೆ ಮಾಡಿದ ಮ್ಯಾನೆ ನಪ್ಪ ತನ ಮಗಳ ತೊಡಿ ಕೂರತಿ ಗಂಡೇ ಎನಗೋ ಮಗಳೇ ಎಲ್ಲೋ ಚೆಮ್ಮೋ ಬೇಕ ಬೈಲ ಅದೇ ಬೇಕೇ ಇಲ್ಲಂದೋ ಬೇಕೇ ಹಿತ್ಲನೋ ಬೇಕ ಪಡಗಪ್ಪ ಕೇಳು ಪಟ್ಟೋಗದ ಬೇಕೇ ದಾನ ಪಟ್ಟೋದಪ್ಪ ಕೇಳು ಪಟ್ಟಣಕ್ಕೆ ಮೆಟ್ಟ ಕಣಕರ ನೀರದ ಮಣಕ ಮೈ ನಾಳಿನ ಕಣಕ ಲಾಡಿತೇ ಒಳ ಕಣಕ ಲಾಡಿದ ಒಳಗೋ ಅಪ್ಪನ ಕೂಡ ಮಣಕ್ಕೆ ಮೀ ಕೊಡವೇ ನಾನಾ ಮಣಕ್ಕೆ ಮೀ ಕರುವೆ ತಮದನ್ನಲ್ಲ ಒಂದು ನಿಪಣಕಿನ ಮುಂದೆ ಮಾಡುವೆ ಒಳ ಪಟ್ಟೆ ಮಣದ ಮ್ಯಾನೆ ಲಣ್ಣ ತನ ತಂಗಿ ತೊಡಿ ಅಣ್ಣ ಕಣ್ಣಗೆ ತೊಡಗನ ತೋರಿಸಿ ಕಂಡೇ ಅಂದೇ ಕೋ ತಂಗಿ ಏನೇ ಬೋದಿಂದ ಹೇಳಿ ಅದಣ್ಣನ ಕೂಡಲೇ ಹೋಗಿಬೇಕೋ ಮಣಿ ಒಡ್ಡಿಬೇಕು ಮಣಗೆ ಕಣ್ಣ ಕೇಳು ಒಡ್ಡಿ ಹಣ ಬೇಕೋ ನೆಲು ಒಡ್ಡಿ ಹಣ ಬೇಕು ನಡುವೆ ಕಣ್ಣ ಕೇಳು ಪಟ್ಟಣಕ್ಕೆ ಮೆಟ್ಟ ಚೆನ್ನ ಕೊಡಿದೆ ಚೆನ್ನಕ್ಕೆ ಮುಡಿಯಕ್ಕೆ ರಾಧಿಕ ಮಗಳೇ ನೀನ ಹಾಗೆ ಕಂಬಗ ಹಾಗೆ ಕಣ ಬೆಳ್ಳಿ ನಾನೆ ಮೂಡಪ್ಪ ನಾನ ಹಾಗೆ ಕೊಡಪ್ಪ ನನಗೊಂಡ ನನ್ನ ಬುಣಕ್ಕಿದ ಮುಂದೆ ಹೊರಗೆ ಹೊರೆ ದೊಡ್ಡ ಕೋಣಿಲೆ ದೊಡ್ಡಕ್ಕೆ ಮುಡಿಯಕ್ಕೆ ಅನೇಕ ಮಗಳೇ ದಿನ ಆದಿ ಕಣಗಳ ಆದಿ ಕಣ ಬೀಳಿಲೆ ಲಾದಿ ಕೊಡಪ್ಪ ನಾನ ಆದಿ ಕೊಡಪ್ಪ ನನಗೊಂಡನಲ್ಲ ಬಂದಿ ಬಣಕಿನ ಮುಂದೆ ಹೊರಳೆ ಹುಟ್ಟಿದ ಮಗಳು ಮೆಟ್ಟಿಯ ಸೋಸಿ ಮದ ಹೊಟ್ಟಿನ ಸೋಸಿ ಮದ ಹೊಡೆಯಲ್ಲೇ ಹುಟ್ಟಿನ ಅಂಬಿಗ ಮಗಳೇ ಪರ ತಂದಿಗ ಮಗಳ ಪರಿ ಗಾಯಿ ತಂದೆ ಮನಸ್ಸಿನ ಮಾತಿಂತಿ ಗಿಡ ಮನಸ್ಸಿನ ಶಿಲ ಮಾತಿಬಿಡಬೇಡ ತಾಯವ ಗಮ್ಮ ತೊರೆದಿದ್ದಾರೋ ಸಿದ್ದಿನ ಸಿರಿದರ ಮರದಿಂದ ಮಗಳೋ ಸಿದ್ಧಿಯನ್ನೇ ಆಗಲೋ ನಿಮ್ಮೊಡನೆ ಕೊಳಗೇತೋ ನಂತರೆ ಮಗನ ಕಂಡಂತೆ ತವರು ಮನೆಗೆ ಬಂದ ಪತ್ನಿಗೆ ಮನೆಗೆ ಮರಳಿ ಬರುವಂತೆ ಗಂಡ ಬರೆಯುವ ಪ್ರೀತಿಯ ಓಲೆಯ ಕುರಿತು ಹಾಡುವ ಹಾಡು. ತಾಕೋತ ಮಂಚಕು ಮೊಳಕೋತ ಮಾಡಕೋ ಸುಮ್ಮ ಬಾರಿ ಬಾರಿ.